ಹತ್ತು ಲೋಡ್ ನಾವು ತಿಪ್ಪೆ ಗೊಬ್ಬರ ಏರೋದಕ್ಕಿಂತ ಎರಡೇ ಲೋಡ್ನಲ್ಲಿ ನಾನು ಎರಡು ಎಕರೆಗೆ ಮೇಂಟೈನ್ ಮಾಡ್ಬೋದು. ಮೇಂಟೈನ್ ಮಾಡ್ತೀರಾ. ಮೇಲಾಗಿ ನೀವು ಮೊದಲೇ ಹೇಳ್ದಂಗೆ ಟ್ರೆಂಚ್ ಓಡಿಸಿರೋದ್ರಿಂದ ಸಾಕಷ್ಟು ಗೊಬ್ಬರ ಅಲ್ಲೇ ನಿಮಗೆ ಉತ್ಪಾದನೆ ಆಗೋದ್ರಿಂದ ಹೆಚ್ಚು ಗೊಬ್ಬರ ಬೇಡೋದಿಲ್ಲ, ಹೊರಗಡೆಯಿಂದ ಗೊಬ್ಬರ ಬೇಡಲ್ಲ. ಬೇಡಲ್ಲ. ಅಡಿಕೆ ಎಲ್ಲ ಯಾವ ರೀತಿ ಇಳುವರಿ ಬರ್ತಾ ಇದೆ ಸರ್? ಅಡಿಕೆ ನಾವೆಲ್ಲ ಕಾಯಿ ತೂಕ ಕೊಟ್ಬಿಡ್ತೀವಿ, ನೀವೇ ಸುಲಿಸಿ ನಾವೇನು ಸುಲಿಸಿ ಬೇಯಿಸಲ್ಲ. ನಂದು ಎರಡು ಎಕರೆಗೆ 150-160 ಕ್ವಿಂಟಲ್ ಹಸಿ ಅಡಿಕೆ ಆಗುತ್ತೆ. ಹಸಿ ಅಡಿಕೆ ಆಗುತ್ತೆ. ಅದನ್ನು ಯಾವ ರೀತಿ ಕೊಡ್ತಾರೆ? ಕೆಲವು ರೈತರು ಏನಂದ್ರೆ ಒಂದು ಕ್ವಿಂಟಲ್ ಅಡಿಕೆಗೆ 14-15 kg ಒಣಅಡಿಕೆ ಇಸ್ಕೊಂತಾರೆ. ಇನ್ನು ಕೆಲವರು ಹಸಿ ಕಾಯಿನೇ ಇಷ್ಟು 5,000 rupees, 6,000 rupees, 7,000 rupees ಕ್ವಿಂಟಲ್ ಮಾರಾಟ ಮಾಡ್ತಾರೆ. ನೀವು ಯಾವ ತರ ಮಾಡ್ತಾ ಇದ್ರಿ? ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ 13 kg ಒಣಅಡಿಕೆ ಕೊಡ್ತಾರೆ. ಒಣಅಡಿಕೆ ಇಸ್ಕೊಂತ. ಹೌದು. ಅಂದ್ರೆ ಈ ತರ ಮಾಡೋದ್ರಿಂದ ನಿಮ್ಗೂ ನಷ್ಟ ಆಗಲ್ಲ, ಅವ್ರ ವ್ಯಾಪಾರಸ್ಥರಿಗೂ ನಷ್ಟ ಆಗಲ್ಲ. ಇಲ್ಲ, ನಮಗೆ ಕೂಲಿ ಆಳುಗಳ ಕೆಲಸಗಾರರ ನಮ್ಮ ಕೆಲಸಕ್ಕೆ ತೊಂದರೆ ಇರೋದ್ರಿಂದ ಇದು ನಮಗೆ ಲಾಭದಾಯಕ ಅನಿಸುತ್ತೆ. ಲಾಭದಾಯಕ ಅನಿಸುತ್ತೆ. ಒಳ್ಳೆ ಗುಣಮಟ್ಟದ ಅಡಿಕೆ ಕೊಡ್ತಾರ ಅವರು ನಿಮಗೆ? ಕೊಡ್ತಾರೆ. ಈಗ ನಿಮ್ಗೆ 13 kg ಕೊಡ್ರೆ, ಒಂದು ಕ್ವಿಂಟಲ್ ಅಡಿಕೆ ಅಂತ ಅವ್ರಿಗೆ ಏನಾದ್ರೂ ಸ್ವಲ್ಪ ಉಳಿಬೇಕಲ್ಲ, ಅವ್ರಿಗೆ ಎಷ್ಟು ಉಳಿತಾಯ ಆಗುತ್ತೆ? ನಮ್ಮ ಭೂಮಿಯಲ್ಲಿ 25 ವರ್ಷದ ನಮ್ಮ ತೋಟದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ 17-18 kg ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಅಡಿಕೆ ಬರುತ್ತೆ. ಇನ್ನು ಉಳಿದಂತದ್ದು ನಮಗೆ 13 kg ಕೊಟ್ರೆ ಇನ್ನು ಉಳಿದಂತದ್ದು ಅವ್ರ ಖರ್ಚು ಅವ್ರ ಲಾಭ ಅದರಲ್ಲಿ ಮೇಂಟೈನ್ ಆಗುತ್ತೆ. ಈಗ ಎಲ್ಲ ಅಡಿಕೆ ಏನ್ ರೇಟ್ ಇದೆ ಸರ್? ಈಗ 49,200-300 ಇದೆ. ನೀವೆಲ್ಲ ಅವ್ರು ಕೊಟ್ಟ ನಂತರ ಅವಾಗಲೇ ಮಾರಾಟ ಮಾಡ್ತಾರೆ, ಸ್ಟಾಕ್ ಮಾಡಿ ಸ್ವಲ್ಪ? ಇಲ್ಲ, ನಾನು ಹೇಳಿದ್ನಲ್ಲ ಮೊದ್ಲೇ ನಿಮಗೆ, ಪ್ರತಿಯೊಂದನ್ನು ನಾವು ಇಟ್ಟು ಮಾರತಕ್ಕಂತ ವ್ಯವಸ್ಥೆಯಲ್ಲೇ ಇದೀವಿ. ತಕ್ಷಣ ಬೆಳೆ ಬಂದ ತಕ್ಷಣ ಯಾವ್ದನ್ನು ಮಾರಲ್ಲ. ನೀವು ಆ ತರ ಶೇಖರಿಸಿಟ್ಟಾಗ ಗುಣಮಟ್ಟ ಹಾಳಾಗೋದಾಗಿರ್ಬೋದು ಅಥವಾ ತೂಕದಲ್ಲಿ ಕಡಿಮೆ ಆಗೋದಾಗಿರ್ಬೋದು, ಈ ತರ ಏನಾದ್ರೂ ವ್ಯತ್ಯಾಸ ಆಗುತ್ತಾ? ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಈಗ ಅವರು ಕೊಟ್ಟಾಗಿರ್ತಕ್ಕಂತ ತೂಕಕ್ಕೂ ನಾವು ಕೊಟ್ಟಾಗಿರ್ತಕ್ಕಂಥ ತೂಕಕ್ಕೂ ಸ್ವಲ್ಪ ಕಮ್ಮಿ ಆಗ್ಬೋದು. ಅಡಿಕೆ ನಾವು ಕೊಡ್ತಕ್ಕಂಥ ಯಾವ ಕಾಲ ಇರುತ್ತಲ್ಲ ಆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಕೊಡ್ತಕ್ಕಂಥದ್ದು ಒಳ್ಳೆ ಬೇಸಿಗೆ ಕಾಲದಲ್ಲಿ ಆದರೆ ಆ ಅಡಿಕೆ ತೂಕ ಕಮ್ಮಿ ಆಗುತ್ತೆ. ನಾನು ನೆಕ್ಸ್ಟ್ ಮಳೆಗಾಲಕ್ಕೆ ಕೊಟ್ಟೆ ಅಂದರೆ ಮತ್ತೆ 100-200 grams ಜಾಸ್ತಿ ಆಗುತ್ತೆ. ಮಾಯಿಶ್ಚರ್ ಅದು ಇದು ಮಾಡ್ಕೊಂಡು ಅಬ್ಸರ್ವ್ ಮಾಡುತ್ತೆ. ಒಟ್ಟಾರಿಯಾಗಿ ಅಡಿಕೆ ಬೆಳೆ ಲಾಭ ತಂದು ಕೊಡ್ತದೆ. ಮತ್ತೆ ಅಡಿಕೆ ಒಳಗಡೆ ಎಲ್ಲ ಸಾಂಬಾರ್ ಬೆಳೆಗಳು ಅಂತರ ಬೆಳೆಗಳು ಅಳವಡಿಸ್ಕೊಂಡಿದ್ರ, ನಾಟಿ ಮಾಡಿದ್ರ ಅಂತಂದ್ರೆ ಇವೆಲ್ಲ ಸಸಿಗಳು ಎಲ್ಲಿಂದ ತಗೊಂಬಂದ್ರಿ? ಕಾಳುಮೆಣಸನ್ನ ನಾನು ಸಾಗರದಿಂದ ತಂದೆ. ಸಾಗರದಿಂದ ಅಕ್ರೆ ಅಂತೇಳಿ ಸಹ್ಯಾದ್ರಿ ಫಾರಂ ಅಂತ ಗಿರೀಶ್ ಹೆಗಡೆ ಅಂತ ಅವ್ರ ಹತ್ರ ತಂದೆ. ಒಳ್ಳೆ ಗುಣಮಟ್ಟದ ಒಳ್ಳೆ ತಳಿ ಕೊಟ್ರು. ಪಣಿಯೂರು ಒಂದಿದೆ, ಪಣಿಯೂರು ಎರಡಿದೆ, ಪಣಿಯೂರು ಐದಿದೆ, ಕರಿಮುಂಡ, ನೀಲಿಮುಂಡ, ಈ ತರ ಒಂದು ಸುಮಾರು ಒಂದು 10-15 ಜಾತಿಯ ಒಂದು ಕಾಳುಮೆಣಸಿನ ಬಳ್ಳಿ ಇದೆ ನಮ್ಮಲ್ಲಿ. ಕಾಳುಮೆಣಸು ತುಂಬಾ ಸೂಕ್ಷ್ಮ ನಿರ್ವಹಣೆ, ನೀರ್ ಜಾಸ್ತಿ ಆದ್ರೂ ಕಷ್ಟ ಅಂತೆಲ್ಲ ಹೇಳ್ತಿರ್ತಾರೆ, ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ಬೇಕಾಗುತ್ತೆ. ನಿಜ, 100-100 ನಿಜ. ಯಾಕೆಂದ್ರೆ ಕಾಳುಮೆಣಸಿನ ಬೇರು ಯಾವ ಒಂದು ಇದರಲ್ಲಿರುತ್ತೆ ಅಂದ್ರೆ ಅಬ್ಬೆ ಏನು ಪರೆ ಕಟ್ಟದಲ್ಲ, ಆ ಪರೆ ಟೈಪೇ ಭೂಮಿ ಮೇಲ್ಗಡೆ 1-1.5 inch ಒಳಗಡೆನೆ ಇರುತ್ತೆ. ಒಂದು ಸಣ್ಣ ಒಂದು ಗುದ್ಲಿಯಿಂದ ಗಾಯ ಮಾಡಿದ್ರು ಅಲ್ಲಿಂದ ರೋಗ ಬಾಧೆ ಕಂಟಿನ್ಯೂ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗಾಗಿ ಕಲ್ಟಿವೇಶನ್ ಜೀರೋ ಕಲ್ಟಿವೇಶನ್ ನಮ್ದು. ಯಾವುದು ಬೇಸಾಯ ಮಾಡಲ್ಲ, ಏನೇ ಒಂದು ಅದಕ್ಕೆ ಸೆಕೆಂಡರಿ ಫುಡ್ ಆಗ್ಬೋದು, ನ್ಯೂಟ್ರಿಯೆಂಟ್ಸ್ ಆಗ್ಬೋದು, ಏನೇ ಕೊಟ್ಟರು ಮೇಲೆ ಕೊಡ್ತೀವಿ ಅಥವಾ ಡೈಲ್ಯೂಟ್ ಮಾಡಿಕೊಡ್ತೀವಿ, ನೀರಲ್ಲಿ ಕರಗಿಸ್ಕೊಡ್ತೀವಿ, ಅದರಿಂದ ಯಾವ ತೊಂದರೆ ಆಗಲ್ಲ. ಈ ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ಸಾಕಷ್ಟು ಕಳೆ ಬಿಡುತ್ತೆ ತೋಟದಲ್ಲಿ. ಕಳೆನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರ? ಅದನ್ನ ನಾವು ಕಳೆ ಅಂತ ಅನ್ಕೊಳ್ಳೋದೇ ಅಲ್ಲ, ಅದು ಒಂದು ನಮಗೆ ಫ್ರೀ ಆಗಿ ಬರ್ತಕ್ಕಂಥ ಗೊಬ್ಬರ ಅಂತದ್ವಿ. ಅದನ್ನ ನಾವು ಬ್ರಷ್ ಕಟ್ಟರ್ನಲ್ಲಿ ಕಟ್ ಮಾಡಿ ಹಾಕಿದಾಗ ಅದು ಮತ್ತೆ ನಮಗೆ ಮತ್ತೆ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಒಂದು ಮೆಥಡ್ ಅಲ್ಲೇ ನಾವು ಇದುವರೆಗೂ ಮಾಡ್ಕೊಂತ ಬಂದ. ಮತ್ತೆ ಈ ಜಾಯಿಕಾಯಿ ಅವನು ಬೆಳೀತಾ ಇದ್ರಿಂದ ಅವೆಲ್ಲ ಎಷ್ಟು ಗಿಡ ಹಾಕಿದ್ರ? ಸುಮಾರು ನಮ್ಮಲ್ಲಿ ಜಾಯಿಕಾಯಿ ಒಂದು 80-85 ಗಿಡ ಇದೆ. ಈ ವರ್ಷದಿಂದ ಫಸಲು ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟು ವರ್ಷ ಬೇಕಾದ ಫಸಲು ಸ್ಟಾರ್ಟ್ ಆಗ್ಲಿಕ್ಕೆ? 5-6 ವರ್ಷ ಬೇಕು. 5-6 ವರ್ಷ ಬೇಕು. ಈಗ ಬೀಜ ಸಸಿ ಆದ್ರೆ, ಗ್ರಾಫ್ಟೆಡ್ ಆದ್ರೆ 2-3 ವರ್ಷಕ್ಕೆ ಬರುತ್ತೆ. ಮತ್ತೆ ಅರಣ್ಯ ಬೆಳೆಗಳಂದ್ರೆ ತ್ಯಾಗ ಹಾಕಿದೀವಿ ಅಂತಂದ್ರೆ ಸುತ್ತ ಬಾರ್ಡರ್ಗೆ ಹಾಕಿರೋದು. ಅದ್ರ ತೆಂಗಿನ ಮಧ್ಯೆ ಇರೋದ್ರಿಂದ ಈಗ ಮತ್ತೆ ಅದನ್ನ ಪ್ರೂನಿಂಗ್ ಮಾಡೋದು ಅವೆಲ್ಲ ಕಷ್ಟ ಅಂತೇಳಿ ಅದನ್ನು ಸಹಿತ ತೆಗಿಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಮತ್ತೆ ಇನ್ನು ಬೇರೆ ಯಾವ ಅರಣ್ಯ ಬೆಳೆಗಳೇನು ಬೆಳೀತಾ ಇಲ್ಲ? ಎಬ್ಬೇವಿದೆ. ಅದನ್ನ 4-5 ವರ್ಷಕ್ಕೂ ಒಂದ್ಸಲ ಕಟಿಂಗ್ ಮಾಡಿಸ್ತೀವಿ. ತೋಟ ಸುತ್ತ ಏನಾದ್ರು ತೆಂಗು ಅವನ್ನೆಲ್ಲ ಹಾಕಿದ್ರ? ತೆಂಗು 65 ಗಿಡ ತೆಂಗಿದೆ. ಮನೆಗೆ ಸಾಕಾಗತ್ತಾ ಅಥವಾ ನೀವು ಮಾರಾಟ ಮಾಡ್ತೀರಾ? ಇಲ್ಲ, ಅದನ್ನ ನಾನು ಈಗ 4 ವರ್ಷದ ಕೆಳಗೆ ಹಾಕಿದೆ ರೀ.

ಸರ್, ನಾವು ಈಗ ಯಾವುದೇ ರೈತರನ್ನು ಮಾತಾಡಿಸ್ಬೇಕಾದ್ರು ಈ ಲೇಬರ್ ಸಮಸ್ಯೆ ಅಂತ ಸಾಕಷ್ಟು ಹೇಳ್ತಾ ಇರ್ತಾರೆ. ನೀವು ಈ ಕಾಳುಮೆಣಸು, ಈ ಸಾಂಬಾರ್ ಪದಾರ್ಥಗಳು, ಅಡಿಕೆ ಇದೆಲ್ಲ ನಿರ್ವಹಣೆ ಮಾಡ್ತಿರಲ್ಲ, ನಿಮ್ಗೇನಾದ್ರೂ ಈ ಕೂಲರ್ ಸಮಸ್ಯೆ ಕಾಡ್ತಾ ಇದೆಯಾ ಅಥವಾ ಹೆಂಗ್ ಮಾಡ್ತಾರೆ? ನಿಜಕ್ಕೂ ಕಾಡುತ್ತೆ, ಕೂಲರ್ ಸಮಸ್ಯೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ನಮ್ಮಲ್ಲಿ ಸುಮಾರು ಒಂದ್ 2-3 ವರ್ಷದಿಂದ ಸ್ವಲ್ಪ ಹಿಂದಿನ ಪದ್ಧತಿಗೆ ಹೋಗಿದ್ವಿ. ಅಂದ್ರೆ ನಿನ್ನ ತೋಟದಲ್ಲಿ ನಾನ್ ಕೆಲಸ ಮಾಡ್ತೀನಿ, ನನ್ನ ತೋಟದಲ್ಲಿ ನೀನ್ ಕೆಲಸ ಮಾಡು, ಮುಯ್ಯಾಳ್ತಾರ. ಈಗ ಅದು ಹೋಗ್ಬಿಟ್ಟಿದೆ. ಈಗೆಲ್ಲ ಹುಡುಗರು ಏಣಿ ಮೇಲೆ ಹತ್ತಾರ, ಯಾರು ಕಾಲು ನೋವು ಬರುತ್ತೆ ನನ್ನ ಕೈಲಿ ಆಗಲ್ಲ ಅಂತ. ಹಿಂಗಾಗಿ ನಾನು ಚಿಕ್ಕಮಂಗ್ಳೂರು ಸೈಡಿಂದ ಕಾಳುಮೆಣಸು ಹರ್ಲಿಕ್ಕೆಲ್ಲ ಕರೆಸಿ ಮಾಡಿದ್ದು ಉಂಟು. ಖರ್ಚು ಜಾಸ್ತಿ ಬರುತ್ತೆ. ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆಲ್ಲ ಊಟ ವಸತಿ ಎಲ್ಲ ಕೊಟ್ಟು ಮೂಗಿಗಿಂತ ಮುಕ್ತಿ ಭಾರ ಅನ್ನೋ ಒಂದು ಇದಾಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಇಲ್ಲೇ ಲೋಕಲ್ನಲ್ಲೇ ನಮಗೆ ಸಿಗ್ತಕ್ಕಂಥ ಒಬ್ಬರು ಇಬ್ಬರನ್ನು ಕರ್ಕೊಂಡು ನಿಧಾನಕ್ಕೆ ಇರೋದು 2 ಎಕರೆ ಅಲ್ಲ, ನಿಧಾನವಾಗಿ ನಾವು ಕೊಯ್ಲು ಮಾಡೋಂತ ಒಂದು ಮಾಡ್ತಾ ಇದ್ರು. ಅಡಿಕೆ ಒಳಗಡೆ ಎಲ್ಲ ಈ ತರ ಸಾಕಷ್ಟು ಅಂದ್ರೆ ಬೆಳೆಗಳು ಬೆಳೀತಾ ಇದ್ರೆ ಮುಂದಿನ ಏನಾದ್ರೂ ಬೇರೆ ಬೇರೆ ಬೆಳೆಗಳು ಬೆಳೆಯೋ ಉದ್ದೇಶ ಏನಾದ್ರೂ ಇದೆಯಾ ಸರ್? ಇದೆ. ಈಗ ಇಲ್ಲಿ ಸಿದ್ನೂರಿಗೆ ಬಂದಿದ್ದೆ, ಸಿದ್ನೂರಲ್ಲಿ ಡ್ರಾಗನ್ ಫ್ರೂಟ್ ನೋಡಿದೆ. ಆ ಡ್ರಾಗನ್ ಫ್ರೂಟ್ ಅಲ್ಲಿ ಒಂದ್ 2-3 ಕಟಿಂಗ್ಸ್ ತಗೊಂಡು ನನ್ನ ತೋಟದಲ್ಲಿ ಹಚ್ಚಿದೆ. ಬೇಲಿ ಸೈಡ್ ಅಲ್ಲಿ ಹಚ್ಚಿದಾಗ ಅದು ಸುಮಾರು ಈಗ ಹಣ್ಣು ಕೊಡ್ತಾ ಇದೆ. ಅದೇ ಬೇಲಿ ಪಕ್ಕದಲ್ಲಿ ಬಿಸಿಲು ಬೀಳ್ತಕ್ಕಂಥ ಜಾಗದಲ್ಲಿ ಒಂದು 50-60 ಸಸಿಗಳನ್ನ ಮಾಡಿ ಹಾಕಿದ್ದೀನಿ. ಈ ತರ ನಮಗೆ ಕಂಡಂತದನ್ನ ಯಾವ್ದಾವ್ದು ಕಾಣುತ್ತಲ್ಲ, ಏನ್ ಬೆಳಿಬಹುದು ಅನ್ನೋದ್ರ ಬಗ್ಗೆ ಇನ್ನು ಚಿಂತೆ ಮಾಡ್ಕೊಂತ ಸಿಕ್ಕಂತ ಅವಕಾಶಗಳನ್ನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ, ಅಳವಡಿಸ್ಕೊಳ್ತಾ ಇದ್ದೀನಿ. ಸರ್, ಇಷ್ಟೊಂದು ಆಸಕ್ತಿಯಿಂದ ಈ ಕೃಷಿ ಮಾಡ್ತಾ ಇದ್ರ, ಈಗ ನೋಡಿದ್ರಲ್ಲ ಏನ್ ಈ ಕೃಷಿ ಲಾಭದಾಯಕ ಅಲ್ಲ ಅಂತ ಅಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪನಿ ಫ್ಯಾಕ್ಟರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇಲ್ಲ, ಅವ್ರವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇವತ್ತು ಕೃಷಿಯಲ್ಲಿ ಖುಷಿ ಕಾಣಬಹುದು ಅನ್ನೋದಕ್ಕೆ ನಮ್ಮನ್ನ ನೋಡಬಹುದು. ನಾನು ಸುಮಾರು ವರ್ಷಗಳಿಂದ ಈ ಕೃಷಿಯನ್ನ ನಂಬಿಕೊಂಡು ಜೀವನ ಮಾಡ್ಕೊಳ್ತಾ ಬಂದಿದ್ದೇನೆ. ಇವತ್ತಿನವರೆಗೂ 2 ಎಕರೆ ಜಮೀನಿನಲ್ಲಿ ನಾನು ಎಂದು ಕಷ್ಟ ಅಂತ ಹಿಂದಕ್ಕೆ ಸರಿದಂತ ಒಂದು ಪ್ರಮೇಯ ಏನಿಲ್ಲ. ಈಗ ಆಲ್ರೆಡಿ ನನ್ನ ಮಗನ ಸಹಿತ ಇದೇ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ದೀನಿ. ಎಷ್ಟು ಜನ ಮಕ್ಕಳು ನಿಮಗೆ? ಒಬ್ಬನೇ ಗಂಡು ಮಗ, ಇಬ್ಬರು ಹೆಣ್ಮಕ್ಳು. ಮಗ ಕೃಷಿಯಲ್ಲಿ ಸಹಾಯ ಮಾಡ್ತಾನೆ? ಮಾಡ್ತಾ ಇದ್ದಾನೆ. ಈಗ ನಮ್ಮ ಮಕ್ಕಳನ್ನೆಲ್ಲ ಡಾಕ್ಟರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು, ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು, ಬೇಡಪ್ಪ ನಮ್ಗೆ ಸಾಕು ಈ ಕೃಷಿ ಬದುಕನ್ನಂತ ರೈತರನ್ನ ಸಾಕಷ್ಟು ಜನ ನೋಡ್ತಾ ಇರ್ತೀವಿ. ಮಗನ್ನ ಈ ಕೃಷಿ ಬದುಕ್ ತರಬೇಕಂತ ಯಾಕೆ ಅನಿಸ್ತು? ನಾನು ನಿಮಗೆ ಮೊದಲೇ ಹೇಳ್ದಂಗೆ ಅಮಾನುಲ್ಲಾ ಖಾನ್ ಅಂತೇಳಿ ಸಾಗರದವರು ನಮ್ಮ ಸ್ನೇಹಿತರು, ಅವರ ಒಂದು ಮಾರ್ಗದರ್ಶನ ತಗೊಂಡು ನಾನು ತೋಟ ಮಾಡ್ತಾ ಇದ್ದೀನಿ, ಮಿಶ್ರ ಬೆಳೆಯನ್ನು ಬೆಳೀತಾ ಇದ್ದೀನಿ, ಬೋ ಬೆಳೆ ಪದ್ಧತಿಯನ್ನು ಮಾಡ್ತಾ ಇದ್ದೀನಿ ಅಂತ. ಅವ್ರ ಮಗ MBBS ಆಗಿ MD ಆಗಿದೆ. ಅವರು ಯಾವುದೇ ಒಂದು ಕೆಲಸ ಅಪೇಕ್ಷೆ ಮಾಡ್ದಂಗೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರನ್ನು ನೋಡಿದಾಗ ಅನಿಸ್ತು, ಅಷ್ಟೊಂದೆಲ್ಲ ಓದಿ ಮತ್ತೆ ನೀನು ಕೃಷಿ ಬದುಕಿಗೆ ಬರ್ತಕ್ಕಂಥದ್ದು ಅಂದರೆ ಸಾಕಷ್ಟು ಸಮಯನ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ನಿನಗೆ ಜೀವನಕ್ಕೆ ಎಷ್ಟು ವಿದ್ಯೆ ಬೇಕು? PUC ಮಟ್ಟ ಓದಿದ ನನ್ನ ಮಗನು, PUC ಸಾಕಲ್ಲ ಅವನಿಗೆ, ಯಾಕೆ ಕೃಷಿಯಲ್ಲಿ ಭಾಳ ಆಸಕ್ತಿ. ನಾನು ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಿ ನೋಡಿ ಅವನಿಗೆ ನಾನು ಯಾಕೆ ನಾನು ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಂತೇಳಿ ಇವತ್ತು ನನ್ನ ಜೊತೆ ಜೊತೆಯಾಗಿ ಕೆಲಸವನ್ನು ಮಾಡ್ಕೊಂತ ಎಲ್ಲ ಒಂದು ಕೆಲಸಗಳನ್ನ ನಿರ್ವಹಣೆ ಮಾಡ್ಕೊಂತ ಹೋಗ್ತಾ ಇದ್ದಾನೆ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ? ನಮ್ಮ ಮನೆಯಲ್ಲಿ ನಾನು, ನಮ್ಮ ಧರ್ಮ ಪತ್ನಿ, ಇಬ್ಬರು ಮಕ್ಕಳು ಹೆಣ್ಮಕ್ಳು. ಹೆಣ್ಮಕ್ಳು ಒಬ್ಳು MSc ಆಗಿ ಮದುವೆ ಮಾಡಿಕೊಟ್ಟಿದ್ದೀನಿ, ಊರಲ್ಲಿದ್ದಾಳೆ ಅವ್ರ ಗಂಡನ ಮನೆಯಲ್ಲಿ. ಇನ್ನೊಬ್ಬ ಮಗಳು ಫೈನಲ್ ಇಯರ್ LLB ಮಾಡ್ತಾ ಇದ್ದಾಳೆ. ನಮ್ಮ ಮನೆಯವರು ಸಹ ನಮ್ಮ ಕೃಷಿಯಲ್ಲಿ ಕೈ ಜೋಡಿಸ್ತಾರೆ. ಒಟ್ಟಾರೆ ಇಷ್ಟು ವರ್ಷ ನಮ್ಮ ಕೃಷಿ ಬಗ್ಗೆ ಸಂತೋಷ ನಿಮ್ದು ತಂದ್ಕೊಟ್ಟಿದೆ? ತುಂಬಾ ಸಂತೋಷ ಕೊಟ್ಟಿದೆ. ಸಾಕಷ್ಟು ಜನ ರೈತರು ಮಾತಾಡಿಸ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ನಮ್ಗೆ ತುಂಬಾ ಕಷ್ಟ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ ಈ ಕೃಷಿ ಬದುಕಲ್ಲಿ, ನಾವು ಇಟ್ಟಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಹವಾಮಾನ ವೈಪರೀತ್ಯ ಅಂತೆಲ್ಲ ಹೇಳ್ತಾರೆ. ಬೆಳೆಣಿಕೆಯಷ್ಟು ಜನ ಮಾತ್ರ ನನಗೆ ಖುಷಿ ತಂದ್ಕೊಟ್ಟಿದೆ, ಕೈ ಹಿಡಿದಿದೆ, ಲಾಭ ತಂದ್ಕೊಟ್ಟಿದೆ ಅಂತ ಹೇಳ್ತಾರೆ. ಬಹಳ ಸಂತೋಷ ಸರ್ ನಿಮ್ಮನ್ನ ನೋಡಿದ್ರೆ. ಸರ್, ಈಗಿನ ಯುವಕರೆಲ್ಲ ಈ ಕೃಷಿ ಪದ್ಧತಿಗಳನ್ನ ಅಳವಡಿಸಬೇಕು, ಈ ತರ ಎಲ್ಲ ಮಿಶ್ರ ಬೆಳೆಗಳು ಬೆಳೆಯೋ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಅನ್ಸುತ್ತೆ. ಈ ಕಾರ್ಯಕ್ರಮ ಕೇಳಂತ ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು ಸರ್? ನಮ್ದು ಮಲೆಬೆನ್ನೂರು, ಹರಿಹರ ತಾಲೂಕು. ಹರಿಹರದಿಂದ ಮಲೆಬೆನ್ನೂರಿಗೆ ಒಂದು 18 ಕಿಲೋಮೀಟರ್ ಆಗುತ್ತೆ. ಬಂದು ನಮ್ಮ ತೋಟನ ವೀಕ್ಷಣೆ ಮಾಡಬಹುದು. ಬರ್ಲಿಕ್ಕೆ ಆಗಲಿದ್ದಂತರ ನನ್ನ ದೂರವಾಣಿ ಸಂಖ್ಯೆ ಕೊಡ್ತೇನೆ. ಇದನ್ನ ಬೇಕಾದ ದೂರವಾಣಿ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ನಿಮ್ಮ ನಂಬರ್ ಹೇಳಿ ಸರ್. 9972757512. ರೈತ ಬಂದವರೇ, ಹರಿಹರ ತಾಲೂಕು ಮಲೆಬೆನ್ನೂರಿನ ಪ್ರಗತಿಪರ ಕೃಷಿಕರಾದ KS ರಂಗನಾಥ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ. 9972757512. ಬಹಳ ಸಂತೋಷ ಸರ್. ಇದುವರೆಗೂ ಈ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗಳ ಪದ್ಧತಿ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೆಬೆನ್ನೂರಿನ ಪ್ರಗತಿಪರ ಕೃಷಿಕ ಕೆಎಸ್ ರಂಗನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಜನಪದ ಗೀತೆಯೊಂದನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ರತ್ನಮಾಲ ಪ್ರಕಾಶ್ ಮತ್ತು ಕೆಎಸ್ ಸುರೇಖ. ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲ್ವರೆಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲ್ವರೆಲ್ಲ ನೋಡುವಾರೆ, ಇವನಂತ ಚೆಲ್ವರೆಲ್ಲ ನೋಡುವಾರೆ. ಇವನಂತ ಚೆನ್ನ ಚೆಲ್ವರೆಲ್ಲ ನೋಡುವಾರೆ, ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲ್ವರೆಲ್ಲ ನೋಡುವಾರೆ, ಇವನಂತ ಚೆಲ್ವರೆಲ್ಲ ನೋಡುವಾರೆ. ಜನಪದ ಗೀತೆ ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ. ನಾನು ಕಿರಣ್ ಕುಮಾರ್ ಆರ್ ಪಾಟೀಲ್, ಸಹಾಯಕ ಪ್ರಾಧ್ಯಾಪಕ, ಕೃಷಿ ಅರ್ಥಶಾಸ್ತ್ರ ವಿಭಾಗ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ, ಇರುವಕ್ಕಿ. ಈ ದಿನ ನಾನು ತಮ್ಮೆಲ್ಲರಿಗೂ WTOನಲ್ಲಿ ಬರ್ತಕ್ಕಂತಹ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂತ ಇದೆ, ಅದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇಷ್ಟಪಡ್ತೀನಿ. ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಒಂದು ದೊಡ್ಡ ರಿಫಾರ್ಮ್ ಅಂತ ನಾನು ಹೇಳ್ಬೋದು. ಮಾರುಕಟ್ಟೆಯ ರಂಗದಲ್ಲಿ ನಾವು ನೋಡಿದ್ದಾದಲ್ಲಿ ಅದೊಂದು ದೊಡ್ಡ ಬೆಳವಣಿಗೆ. ಏನದು ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂದ್ರೆ? ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂದ್ರೆ ಫಸ್ಟ್ ಟೈಮ್ ನೋಡಿ ಕೃಷಿ ಉತ್ಪನ್ನಗಳು ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಲಗ್ಗೆ ಇಡ್ಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಯಾವ್ದ್ರ ಮೂಲಕ ಅಂದ್ರೆ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಮೂಲಕ. ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ನಲ್ಲಿ ಮೂರು ಆಸ್ಪೆಕ್ಟ್ಸ್ ಬರ್ತದೆ. ಒಂದು ಮಾರ್ಕೆಟ್ ಆಕ್ಸೆಸ್ ಅಂತ, ಅಂದ್ರೆ ಏನು ಮಾರುಕಟ್ಟೆಯ ಲಭ್ಯತೆಗಳು. ಎರಡನೇದು ಡೊಮೆಸ್ಟಿಕ್ ಸಬ್ಸಿಡೀಸ್, ಅಂದ್ರೆ ಏನು ನಮ್ಮಲ್ಲಿ ಸ್ಥಳೀಯವಾಗಿ ನಾವು ನೀಡತಕ್ಕಂತಹ ಸಬ್ಸಿಡೀಸ್ಗಳು. ಮೂರನೇದು ಏನು ಅಂದ್ರೆ ಎಕ್ಸ್ಪೋರ್ಟ್ ಸಬ್ಸಿಡೀಸ್ ಅಂತ, ರಫ್ತಿಗೆ ಸಂಬಂಧಿತ ಸಬ್ಸಿಡೀಸ್ಗಳು. ಈ ಮೂರು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ಮಾರ್ಕೆಟ್ ಆಕ್ಸೆಸ್ ಹೆಂಗಿರ್ತದೆ, ಏನು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ನನ್ನ ಉತ್ಪನ್ನಕ್ಕೆ ಬೇಡಿಕೆ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅದನ್ನ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ, ಇದನ್ನ ಹೆಂಗ್ ಮಾಡಬಹುದು ಅಂದ್ರೆ, ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ಗಳು ಏನು ಕೇಂದ್ರ ಸರ್ಕಾರಗಳು ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳು ಸಾಧಾರಣವಾಗಿ ಆಯೋಜಿಸುತ್ತದೆ, ಅದರದ್ದು ಮೂಲಕ ನೀವೇನ್ ಮಾಡ್ಕೊಳ್ಬಹುದು ಅಂದ್ರೆ ನಿಮ್ಮ ಉತ್ಪನ್ನಕ್ಕೆ ಯಾವ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು ಒಂದು. ಎರಡನೇದು ಏನು ಅಂದ್ರೆ ಡೊಮೆಸ್ಟಿಕ್ ಸಬ್ಸಿಡೀಸ್, ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ಕೊಡ್ತಕ್ಕಂತಹ ಸಬ್ಸಿಡೀಸ್ಗಳು. ಸಾಧಾರಣವಾಗಿ ಇಲ್ಲಿ ಏನಂದ್ರೆ ಪ್ರಾಡಕ್ಟ್ ಸ್ಪೆಸಿಫಿಕ್, ನಾನ್ ಪ್ರಾಡಕ್ಟ್ ಸ್ಪೆಸಿಫಿಕ್ ಸಬ್ಸಿಡೀಸ್ ಅಂತ ಬರ್ತದೆ. ಪ್ರಾಡಕ್ಟ್ ಸ್ಪೆಸಿಫಿಕ್ಸ್ ಅಂದ್ರೆ ಏನು ಉತ್ಪನ್ನಕ್ಕೆ ಸೀಮಿತವಾಗಿರ್ತಕ್ಕಂತಹ ಅನುದಾನಗಳು, ಸಬ್ಸಿಡೀಸ್ಗಳು. ಇನ್ನ ಪ್ರಾಡಕ್ಟ್ ಗೆ ಏನು ಲಿಮಿಟ್ ಇಲ್ದಂಗೆ ಇರ್ತಕ್ಕಂತಹ ಸಬ್ಸಿಡೀಸ್ಗಳು ಇರ್ತವೆ, ಅದು ನಾನ್ ಪ್ರಾಡಕ್ಟ್ ಸ್ಪೆಸಿಫಿಕ್ ಸಬ್ಸಿಡೀಸ್ ಆಗಿರ್ತದೆ. ಅದರಲ್ಲಿ ಮೂರು, ಒಂದು ಗ್ರೀನ್ ಬಾಕ್ಸ್ ಅಂತಾರೆ, ಇನ್ನೊಂದು ಅಂಬರ್ ಬಾಕ್ಸ್ ಅಂತಾರೆ, ಇನ್ನೊಂದು ಬ್ಲೂ ಬಾಕ್ಸ್ ಅಂತ. ಭಾರತದಲ್ಲಿ ನಾವು ಕಾಣಬಹುದಾಗಿರ್ತಕ್ಕಂತಹ ಸಬ್ಸಿಡೀಸ್ಗಳು ಯಾವುದು ಅಂದ್ರೆ, ಅಂದ್ರೆ ಸರ್ಕಾರ ನೀಡ್ತಕ್ಕಂಥ ಸಬ್ಸಿಡೀಸ್ ಯಾವುದು ಅಂದ್ರೆ, ಒಂದು ಗ್ರೀನ್ ಬಾಕ್ಸ್, ಇನ್ನೊಂದು ಅಂಬರ್ ಬಾಕ್ಸ್ ಅಂತ. ಗ್ರೀನ್ ಬಾಕ್ಸ್ ಸಬ್ಸಿಡೀಸ್ ನ ಸಾಧಾರಣವಾಗಿ ಏನು ಅಂದ್ರೆ ಈ ರಿಸರ್ಚ್ ಡೆವಲಪ್ಮೆಂಟ್ ಇಂಥದ್ರ ಮೇಲೆ ನೀಡ್ತಕ್ಕಂಥ ಸಬ್ಸಿಡೀಸ್ ಆಗಿರ್ತದೆ. ಈ ಸಬ್ಸಿಡಿಯನ್ನ ನೀಡೋದ್ರಿಂದ ಏನೋ ಆ ವರ್ಷದ ಉತ್ಪಾದನೆ ಏನಿರ್ತದೆ ಉತ್ಪನ್ನದ್ದು ಹೆಚ್ಚಾಗೋದಿಲ್ಲ, ಅದರಿಂದ ಆ ಉತ್ಪನ್ನದ ಬೆಲೆ ಮೇಲೆ ಯಾವುದೇ ಕಾರಣಕ್ಕೂ ಏನು ಅಂದ್ರೆ ಪರಿಣಾಮ ಬೀರೋದಿಲ್ಲ. ಇದರಿಂದಾಗಿ ಏನು ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಅನ್ಫೇರ್ ಪ್ರಾಕ್ಟೀಸಸ್ ಆಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಅಂದ್ರೆ ಏನು ಸಬ್ಸಿಡಿ ಕೊಡೋದು ಉದ್ದೇಶ ಏನು ಅಂದ್ರೆ ಉತ್ಪಾದನೆಯನ್ನು ಹೆಚ್ಚೋದು, ಅದ್ರ ಮೂಲಕ ಏನು ಅಂದ್ರೆ ಬೆಲೆ ಇಳಿತಾ ಆಗ್ತದೆ, ಬೆಲೆ ಇಳಿಕೆ ಆಗ್ತಿದ್ದಂಗೆ ನಿಮ್ಮ ವಸ್ತು ಏನಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಕಾಂಪಿಟೇಷನ್ ಅನ್ನು ಒಡ್ಡುತ್ತದೆ ಅಂತ ಹೇಳ್ಬಿಟ್ಟು. ಈ ಗ್ರೀನ್ ಬಾಕ್ಸ್ ಸಬ್ಸಿಡಿಯನ್ನ ಕೊಡೋದ್ರಿಂದ ಯಾವ ಕಾರಣಕ್ಕೂ ಏನಾಗೋದಿಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಟ್ರೇಡ್ ಡಿಸ್ಟಾರ್ಷನ್ ಅಂತ ಕರಿತೀವಿ, ಅದು ಆಗೋದಿಲ್ಲ. ಇದನ್ನ ಎಷ್ಟು ಪ್ರಮಾಣದಲ್ಲಿ ಬೇಕಿದ್ರು ಏನು ಅಂದ್ರೆ ಕೇಂದ್ರ ಸರ್ಕಾರ ಅಥವಾ ಸರ್ಕಾರಗಳು ನೀಡಬಹುದು. ಇನ್ನು ಅಂಬರ್ ಬಾಕ್ಸ್ ಸಬ್ಸಿಡೀಸ್ ಅಂದ್ರೆ ಸಾಧಾರಣವಾಗಿ ಏನು ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತದೆ, ಅಥವಾ ಈ ಗೊಬ್ಬರಕ್ಕೆ ನೀಡ್ತಕ್ಕಂಥ ಸಬ್ಸಿಡಿ ಇರ್ಬೋದು, ಅಥವಾ ಬೀಜಕ್ಕೆ ನೀಡ್ತಕ್ಕಂಥ ಸಬ್ಸಿಡಿ ಇರ್ಬೋದು, ಎಲೆಕ್ಟ್ರಿಸಿಟಿಗೆ ನೀಡ್ತಕ್ಕಂಥ ಸಬ್ಸಿಡಿ ಇರ್ಬೋದು. ಇದು ಪ್ರಾಡಕ್ಟ್ ಸ್ಪೆಸಿಫಿಕ್ ಇರ್ಬೋದು ಅಥವಾ ನಾನ್ ಪ್ರಾಡಕ್ಟ್ ಸ್ಪೆಸಿಫಿಕ್ ಇರ್ಬೋದು. ಇಲ್ಲಿ ಏನು ಅಂದ್ರೆ ಈ ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ಏನಂದ್ರೆ ಉತ್ಪಾದನೆಯನ್ನ ಹೆಚ್ಚಾಗ್ತದೆ, ಉತ್ಪಾದನೆ ಹೆಚ್ಚಾಗ್ತಿದ್ದಂಗೆ ಬೆಲೆ ಇಳಿಕೆ ಆಗ್ತದೆ, ಬೆಲೆ ಇಳಿಕೆ ಆಗ್ತಿದ್ದಂಗೆ ನಿಮ್ಮ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ನಿಮ್ಮ ಉತ್ಪನ್ನ ಏನ್ ಮಾಡ್ತದೆ ಅಂದ್ರೆ ಕಾಂಪಿಟೇಷನ್ನ ಒಡ್ತದೆ. ಇದನ್ನ ನೀಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಇತರೆ ರಾಷ್ಟ್ರಗಳು ತಮ್ಮ ಉತ್ಪನ್ನಕ್ಕೆ ಬೇಡಿಕೆ ಇಲ್ದಂಗ ಆಗ್ಬಿಡ್ತದೆ. ಯಾಕಂದ್ರೆ ನಿಮ್ಮ ಉತ್ಪನ್ನ ಕಡಿಮೆ ಬೆಲೆನಲ್ಲಿ ಸಿಕ್ಕವಾಗ ಅವರ ಉತ್ಪನ್ನ ಅಷ್ಟು ಬೆಲೆಗೆ ಸಿಗಲ್ದೆ ಹೋದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಕಾಂಪಿಟೇಷನ್ ಕ್ರಿಯೇಟ್ ಆದಂಗಾಗತ್ತೆ. ಅನ್ಫೇರ್ ಪ್ರಾಕ್ಟೀಸ್ ಅಂತ ಕರಿತೀವಿ ಅದನ್ನ. ಅದನ್ನ ಹೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಡೆವಲಪ್ಡ್ ನೇಷನ್ಸ್ ಇದ್ರೆ ಅಂದ್ರೆ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳಿಗೆ ಬರೀ 5% ಅವ್ರದ್ದು GDP ಅಥವಾ ನ್ಯಾಷನಲ್ ಇನ್ಕಮ್ 5% ನಷ್ಟು ಮಾತ್ರ ಅಂಬರ್ ಬಾಕ್ಸ್ ಸಬ್ಸಿಡಿ ಅಥವಾ ಅಗ್ರಿಮೆಂಟ್ ಮೆಜರ್ಮೆಂಟ್ ಆಫ್ ಸಪೋರ್ಟ್ ಅಂತ ಕರೀತಾರೆ, ಅಷ್ಟು ಕೊಡ್ಬೋದು. ಇನ್ನು ಡೆವಲಪಿಂಗ್ ರಾಷ್ಟ್ರಗಳು ಅಂದ್ರೆ ನಮ್ಮ ಭಾರತದಂತ ರಾಷ್ಟ್ರಕ್ಕೆ ಅದು 10% ಅಂತ ನಿಗದಿಪಡಿಸಿರ್ತಾರೆ. ಇನ್ನು ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಇರ್ತವೆ, ಅದಕ್ಕೆ ಯಾವುದೇ ಮಿತಿ ಇರೋದಿಲ್ಲ. ತಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು. ಈ ಗೊಬ್ಬರಕ್ಕೆ ನೀಡ್ತಕ್ಕಂಥ ಸಬ್ಸಿಡಿ ಇರ್ಬೋದು, ಅಥವಾ ಬೀಜಕ್ಕೆ ನೀಡ್ತಕ್ಕಂಥ ಸಬ್ಸಿಡಿ ಇರ್ಬೋದು, ಎಲೆಕ್ಟ್ರಿಸಿಟಿಗೆ ನೀಡ್ತಕ್ಕಂಥ ಸಬ್ಸಿಡಿ ಇರ್ಬೋದು. ಇದು ಪ್ರಾಡಕ್ಟ್ ಸ್ಪೆಸಿಫಿಕ್ ಇರ್ಬೋದು ಅಥವಾ ನಾನ್ ಪ್ರಾಡಕ್ಟ್ ಸ್ಪೆಸಿಫಿಕ್ ಇರ್ಬೋದು. ಇಲ್ಲಿ ಏನು ಅಂದ್ರೆ ಈ ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ಏನಂದ್ರೆ ಉತ್ಪಾದನೆಯನ್ನ ಹೆಚ್ಚಾಗ್ತದೆ, ಉತ್ಪಾದನೆ ಹೆಚ್ಚಾಗ್ತಿದ್ದಂಗೆ ಬೆಲೆ ಇಳಿಕೆ ಆಗ್ತದೆ, ಬೆಲೆ ಇಳಿಕೆ ಆಗ್ತಿದ್ದಂಗೆ ನಿಮ್ಮ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ನಿಮ್ಮ ಉತ್ಪನ್ನ ಏನ್ ಮಾಡ್ತದೆ ಅಂದ್ರೆ ಕಾಂಪಿಟೇಷನ್ನ ಒಡ್ತದೆ. ಇದನ್ನ ನೀಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಇತರೆ ರಾಷ್ಟ್ರಗಳು